ಗ್ರಾಮಾಂತರಂಗ. ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳ್ತಾ ಇರುವ ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರು, ಇವತ್ತಿನ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಟೊಮೆಟೊ ಬೆಳೆ ಬೇಸಾಯದ ಅನುಭವ ಕುರಿತು ರೈತ ಮಹಿಳೆ ಹೆಚ್ ವಸಂತಮ್ಮ ಅವರೊಂದಿಗೆ ಸಂದರ್ಶನ, ನಂತರ ರೈತರಿಗೆ ಸಲಹೆ ಪ್ರಕಟಣೆಗಳಿವೆ, ಕೇಳೋಣಂತೆ. ರೈತ ಬಾಂಧವರು ಇದೀಗ ಕೇಳಿ, ಟೊಮೆಟೊ ಬೆಳೆಯ ಬೇಸಾಯದ ಅನುಭವ ಕುರಿತು ರೈತ ಮಹಿಳೆ ಹೆಚ್ ವಸಂತಮ್ಮ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ನಮಸ್ಕಾರ ರೈತ ಬಾಂಧವರೇ, ಕಿಸಾನವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಒಬ್ಬ ರೈತ ಮಹಿಳೆ ನಮ್ಮೊಂದಿಗಿದ್ದಾರೆ, ಹೆಚ್ ವಸಂತಮ್ಮ. ಇವರು ನಂದಿಬಂಡಿ ಗ್ರಾಮದ ರೈತ ಮಹಿಳೆ. ವಸಂತಮ್ಮರೇ, ನಮ್ಮ ಈ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ನಮಸ್ಕಾರ. ವಸಂತಮ್ಮರೇ, ನೀವು ಮೂಲತಃ ಕೃಷಿಕರು, ನಿಮ್ಮ ತಂದೆ ತಾಯಿಗಳೆಲ್ಲ ಕೃಷಿಕರಾಗಿದ್ರ? ಹೇಗೆ? ನಮ್ಮ ತಂದೆ ತಾಯಿ ಎಲ್ಲ ವ್ಯವಸಾಯ ಮಾಡ್ತಿದ್ರ? ಮಾಡ್ತಿದ್ರು ಸರ್. ಇತ್ತೆ ಇತ್ತೆ ಅವ್ರ ಅಣ್ಣ ತಮ್ಮನವರು ಬೇರೆ ಆಗಿಂದ ನಮ್ಮಮ್ಮ ಬೇರೆ ಆಗಿಂದ ವ್ಯಾಪಾರ ಮಾಡಿದ್ರು ಸರ್. ವ್ಯಾಪಾರ ಮಾಡ್ಲಿಕ್ಕೆ ಶುರು ಮಾಡಿದ್ರು? ಹ್ಞೂ ಸರ್. ವ್ಯಾಪಾರ ಮಾಡೋಕ್ಕೆ ಶುರು ಮಾಡಿದ್ರೆ. ನಿಮ್ಮದು ಸ್ವಂತ ಊರು ಯಾವುದು? ಹೊಸಗೇರಿ ಸರ್. ಹೊಸಗೇರಿ, ಎಲ್ಲಿ ಬರುತ್ತೆ ಅದು? ಇದು ಬೊಮ್ಮಳೆ ಹತ್ರ ಬರ್ತದೆ ಸರ್. ಹ್ಞೂ, ಬೊಮ್ಮಳೆ ತಾಲೂಕಲ್ಲಿ ಬರ್ತದೆ. ಬೊಮ್ಮಳೆ ತಾಲೂಕಲ್ಲಿ ನಂದಿ ಬಂಡಿಗೆ ಮದುವೆ ಮಾಡ್ಕೊಂಡು ಈ ಕಡೆ ಬಂದು ಎಷ್ಟು ವರ್ಷ ಆಯ್ತು ಈಗ ನಿಮಗೆ? 17 ವರ್ಷ ಆಯ್ತು ಸರ್. 17 ವರ್ಷ ಆಯಿತು. ಹ್ಞೂ. ನಿಮಗೆ ಅಲ್ಲಿ ಕೃಷಿ ಮಾಡಿದ ಅನುಭವ ಇತ್ತ? ಅಲ್ಲೇ ಅಕ್ಕಪಕ್ಕದಾಗ ನಮ್ಮ ದಡಪ್ಪರನ್ನ ನೋಡಿ ಬಿತ್ತಿ ಪತ್ತಿ ಕೊಡಕ್ಕೆ ಹೋಗಿ ನೋಡಿಕೊಂಡು ಇದನ್ನು ಮಾಡಿವಿ ಸರ್. ಇಲ್ಲಿ ಮತ್ತೆ ನಾ ಹಿರಿಯ ಅಕ್ಕನ ಒಂದ ಮನೆಗೆ ಕೊಟ್ಟೈತೆ ಸರ್. ದೊಡ್ಡಕ್ಕಿನ್ನ ಒಂದ ಮನೆಗೆ ಕೊಟ್ಟೈತಲ್ ಸರ್, ಅವ್ರಲ್ಲಿದ್ದ ಅನುಭವ ಕಲ್ತ್ಕೊಂಡಿವಿ ಸರ್. ನಾವು ಅಕ್ಕ ತಂಗಿ ಇಲ್ಲೇ ಇದ್ದೀರಿ? ಹ್ಞೂ ಸರ್, ಅಕ್ಕ ತಂಗಿ ಅಣ್ಣ ತಮ್ಮ ಕೊಟ್ಟೈತೆ. ಅಣ್ಣ ತಮ್ಮ ಕೊಟ್ಟಿದ್ದೆ. ಹ್ಞೂ ಸರ್. ಸೊ ಈಗ ನಿಮ್ಮ ಗಂಡನ ಮನೆಯವರೆಲ್ಲ ಕೃಷಿಕರು? ಹ್ಞೂ ಸರ್. ಎಷ್ಟು ಎಕರೆ ಇದೆ ನಿಮ್ಮಲ್ಲಿ? ಇಲ್ಲಿ 3.5 ಮುಕ್ಕಾಲು ಇರ್ಬೋದು ಸರ್ ಅಷ್ಟೇ. ಹ್ಞೂ ಹ್ಞೂ. ನಿಮ್ಮ ಗಂಡನ ಅಣ್ಣತಮ್ಮಂದ್ರದ್ದು ಎಲ್ಲ ಸೇರಿ ಅಷ್ಟಿದೆಯಾ ಭೂಮಿ? ಎಲ್ಲರದ್ದು ಸೇರಿ ಅಷ್ಟೈತಿ ಸರ್, ಒಬ್ಬೊಬ್ಬರಿಗೆ ಒಂದೊಂದು ಎಕರೆ ಬರ್ತೈತಿ. ಒಂದೊಂದು ಎಕರೆ ಬರ್ತದೆ, ಹಂಚ್ಕೊಂಡಿರೋ ಆಗಲೇ? ಇನ್ನೂ ಹಂಚ್ಕೊಂಡಲ್ಲ ಸರ್. ಸೊ ಈಗ ಆ 1.5 ಎಕರೆಯಲ್ಲಿ ಈಗ ನಿಮ್ಮ ಗಂಡನ ಅಣ್ಣತಮ್ಮಂದ್ರೆಲ್ಲ ಬೇರೆ ಬೇರೆ ಆಗಿದ್ದೀರಾ ಅಥವಾ ಒಟ್ಟಿಗೆ ಇದ್ದೀರಾ? ಎಲ್ಲರೂ ಬೇರೆ ಬೇರೆ ಆಗಿದ್ದಾರೆ. ಭೂಮಿನ ಬೇರೆ ಬೇರೆ ಮಾಡ್ತಾ ಇದ್ದಾರೆ? ಭೂಮಿನ ಬೇರೆ ಬೇರೆ ಮಾಡ್ತೀವಿ. ವ್ಯವಸಾಯ ಬೇರೆ ಬೇರೆ ಮಾಡ್ತೀವಿ, ಎಲ್ಲದೂ ಬೇರೆ ಮಾಡ್ತೀವಿ. ಈಗ ನಿಮ್ಮ ಪಾಲಿಗೆ 1 ಎಕರೆ ಬಂದಿದೆ? ನಮ್ಮ ಪಾಲಿಗೆ 1 ಎಕರೆ ಬಂದಿದೆ ಸರ್. ಬಂದಿದೆ. ಈಗ 1 ಎಕರೆಯಲ್ಲಿ ಏನೇನು ಮಾಡ್ತೀರಮ್ಮ ವಸಂತಮ್ಮ? 1 ಎಕರೆಯಲ್ಲಿ 1 ವರ್ಷ ಜೋಳ ಬಿತ್ತೀವಿ ಸರ್, 1 ವರ್ಷ ಮೆಕ್ಕೆಜೋಳ ಹಾಕ್ತೀವಿ ಸರ್, 1 ವರ್ಷ ತರಕಾರಿ ಮಾಡ್ತೀವಿ ಸರ್. ಅದೇ ಥರ ಮಾಡ್ಕೊಂತ ಒಂದು ಸ್ವಲ್ಪ ಯಾವಾಗ ಬೆಳೆ ಮಕ್ಕ ಒಂದು ಸ್ವಲ್ಪ ಸೋಲ್ ಆಗತ್ತಲ್ಲ ಬೋರ್ ಹಾಕ್ಸಿ ಅಕ್ಕ ಶುರು ಮಾಡಿಬಿಡ್ತೀವಿ ಸರ್, ಸಾಲ ತಂದು. 1 ಎಕರೆಯಲ್ಲಿ ನೀವು ಬೋರ್ ಹಾಕ್ಸ್ಲಿಕ್ಕೆ ಟ್ರೈ ಮಾಡಿದ್ರಿ? ಹ್ಞೂ ಸರ್. ಅಲ್ಲ ಒಂದು ಸ್ವಲ್ಪ ಮಕ್ಕ ಬ್ಯಾಂಡ್ ತಡ್ಲ ಹಿಂದ್ಗರ್ ಸರ್, ನಮ್ಗೆ ನೀರು ಬೇಕು. ಅದು ನೀರು ಬೇಕಲ್ಲ. ಅಕ್ಕಪಕ್ಕದಲ್ಲಿ ಇಲ್ಲಿ ಯಾರ್ದು ಬೋರಲ್ಲಿ? ಅಕ್ಕಪಕ್ಕದಲ್ಲಿ ಹಿಂದ್ಗರ್ ಸರ್ ಕೊಟ್ಟಿದ್ರು ಸರ್. ಹ್ಞೂ. 1 ವರ್ಷ ಕೊಟ್ಟು ಪಾಪ ಅವರು ನೀವು ಹಿಡ್ಕಡ್ರಿ ಅಂತಂದು ಸಹಾಯ ಮಾಡಿದ್ರು. ಸಹಾಯ ಮಾಡಿದ್ರು ಸರ್ ರಾಮಣ್ಣವ್ರು. ಮತ್ತೆ ತಿರುಗಿನ ಅಕ್ಕಪಕ್ಕದಲ್ಲಿ ಇದ್ರು ಕೂಡ ಅಂತಾರ ಯಾರು ಕೊಡಾರಲ್ಲ ಸರ್. ನಿಮ್ಮ ಭಾಗದಲ್ಲಿ ಮಳೆ ಅಷ್ಟು ಆಗಲ್ವಾ? ಆಗಲ್ವ ಸರ್. ವರ್ಷ ಎಷ್ಟು ಮಳೆಯ ಸುಗ್ಗಿಯಾಗ ಬಿತ್ತಿದ್ದು ಒಮ್ಮರೆ ಸೂಲಂಗಿ ಇದಕ್ಕೆ ಬಂದೈತೆ ಸರ್ ಮಳೆ. ಕೆಲವು ಸಲ ಜೋಳ ಎಲ್ಲ ಲಾಸ್ ಆಗ್ತದೆ? ಹಂಗಾರೆ ಜೋಳ ಎಲ್ಲ ಲಾಸ್ ಸರ್. ಮೊನ್ನೆ ಮಾಮರ ಅಲಸಂದಿ ಬಿತ್ತಾರೆ ಸರ್, ನಮ್ಮ ಪಕ್ಕಕ್ಕೆ ಕುರಿ ಮೇಯಿಸ್ಬಿಟ್ರು ನೀರಿಲ್ಲದಕ್ಕೆ. ನೀರಿಲ್ಲದಕ್ಕೆ ನಾವೇನು ಎಲ್ಲೇನ ಬದುಕ್ತೀವಿ? ನಮ್ಮ ತಮ್ಮ ನಮ್ಮ ತಂಗಿ ಎಲ್ಲಿ ಹೋಗಿ ಇದನ್ನು ಮಾಡ್ತಾರೆ? ಜಾಸ್ತಿ ಹೊರಗಡೆ ದುಡಿಯಾರಲ್ಲ ಅವ್ರು, ಇದ್ರಾಗ ಮಾಡಾರ ಅಂತಂದು ಆ ಥರ ಕುರಿ ಮೇಯಿಸಿ ನಮಗೆ ಇದ್ರಾಗ ಮಾಡ್ಕೊಂಡು ಉಂಟ್ರಿ ನೀವು ಒಂದು ಬೇರೆ ಹೊಲ ಇಟ್ಕಂದ್ರೆ ಸರ್ ಅವ್ರು. ಹೌದಾ? ಹ್ಞೂ ಸರ್. ಈಗ ಈಗ ನೀವು ಈಗಿರೋ 1 ಎಕರೆಯಲ್ಲಿ ತರಕಾರಿಗಳನ್ನು ಹಾಕ್ತೀರಿ? ಹ್ಞೂ ಸರ್, ಹಾಕ್ತೀವಿ. ಅಂದರೆ ಈಗ ನೀವು ಜೋಳ ಹಾಕಿದ ನಂತರ ಇದು ಮಾಡ್ತೀರಾ, ಹೇಗೆ ಅದು? ಒಂದೊಂದು ವರ್ಷ ಜೋಳ ಹಾಕ್ತಿರ್ತೀವಿ ಸರ್, 1 ವರ್ಷ ತರಕಾರಿ. ಹಿಂದ್ಗರ್ಸ ಮೆಕ್ಕೆಜೋಳ ಹಾಕಿವಿ ಸರ್. ಹಿಂದ್ಗರ್ಸ ಮೆಕ್ಕೆಜೋಳ ಹಾಕಿದ್ರು ಕೂಡ ರಾಮಣ್ಣವ್ರು ನೀರು ಕೊಟ್ಟಕ್ಕೆ 15,000 ಆತ ಸರ್ ಲಾಭ ಬಂತು. ಲಾಭ ಎಲ್ಲ ಖರ್ಚು ಗಿರ್ಚು ಎಲ್ಲ ತೆಗೆದು ನಮಗೆ ಉಳಿದದ್ದೇ 2,500 ಸರ್. ಹೌದಾ? ಹ್ಞೂ ಸರ್. ಅಂದರೆ ಇಳುವರಿ ಅಷ್ಟು ಆಗಲಿಲ್ವಾ? ಇಳುವರಿ ಅಷ್ಟು ಆಗಲಿಲ್ಲ ಸರ್, ನೀರು ಬೇಕು. ನೀರಿನ ಕೊರತೆ? ನೀರಿನ ಕೊರತೆ ಇಲ್ಲಿದ್ದಲ್ಲೇ ಅಷ್ಟಿದಾಯ್ತು ಸರ್. ಓಹೋ ಹೋ. ಅಂದರೆ ಈಗ ನಿಮಗೆ ಕೃಷಿಯಲ್ಲಿ ಎಷ್ಟೇ ಶ್ರಮ ಹಾಕಿದರೂ ನೀರಿನ ಸಮಸ್ಯೆಯಿಂದ ನೀವೇನು ಲಾಭ ಮಾಡ್ಲಿಕ್ಕೆ ಆಗ್ತದೆ? ನೀರಿನ ಸಮಸ್ಯೆ ಇಲ್ಲಿದ್ದಲ್ಲೇ ಏನು ಲಾಭ ತಗೊಳಂಗಲ್ಲ ಸರ್, ನಾವು ಬರೀ ನೀರು ನೀರು ನೀರಿನ ಸರ್. ನಾವು ಜಾಸ್ತಿ ಎಲ್ಲೇನ ಕೆಲ್ಸಕ್ಕೆ ನಮಗೆ 120 ರೂಪಾಯಿ ಕೂಲಿ ಕೊಡ್ತಾರೆ ಸರ್. 120 ರೂಪಾಯಿ ಕೂಲಿ ಕೊಟ್ರೆ ಬೇರೆಯವ್ರ ಹೊಲ್ದಾಗ ಹೋದ್ರೆ ನಮ್ಮ ಒಂದಿಷ್ಟು ನೀರು ಬಿದ್ದಿದ್ರೆ ನಮ್ಮ ಹೊಲ್ದಾಗ ಎಷ್ಟರಾಗ ಬದುಕ್ತಿದ್ವಲ್ಲ ನಾವು ಅನ್ನೋ ಒಂದು ಆಸೆ ಆಸೆ ಸರ್. ಎಲ್ಲೇನ ಹೋಗಿ ಒಂದು ಸ್ವಲ್ಪ ನೀರು ಜಾಸ್ತಿ ಬೀಳಲ್ಲಿ ಕೆಲ್ಸಕ್ಕೆ ಹೋಗಿವಿ ಅಂದ್ರೆ ಅದ ಗುಂಗ ಇರ್ತಿರ್ತೈತಿ. ಎಷ್ಟು ಸಾಲ ಮಾಡಿದ್ವಿ ನಮ್ಮ ಗಂಗಮ್ಮ ನಮಗೆ ಬರಲಿಲ್ಲ ಇಷ್ಟು ಇದಲ್ಲ ಅಂತಂದು ಜನ್ಮಕ್ಕೆ ಒಂದೊಂಥರ ಬ್ಯಾಸರ ಅನಿಸ್ಬಿಡ್ತೈತೆ. ಬೋರ್ ಹಾಕ್ಸೋ ಪ್ರಯತ್ನ ಎಲ್ಲ ಮಾಡಿದಿರಿ? ಎಲ್ಲ ಪ್ರಯತ್ನ ಮಾಡಿ ಸರ್ ಒಂದು ಎಕರೆಗೆ. ಒಟ್ಟು ಅವ್ರ ಅಣ್ಣ ತಮ್ಮಳು ಬೋರ್ ಹಾಕ್ಸ್ತಿರಿ ಅಂದ್ಬಿಟ್ರೆ ನಮ್ಮ ಮನೆಯವರು ಸಾಲ ತಂತಂತಂದು 9 ಬೋರ್ ಹಾಕ್ಸ್ಯಾರ ಸರ್. 9 ಕಡೆನೂ ಒಂದು ಹನಿ ನೀರಿಲ್ಲ? ಒಂದು ಹನಿ ನೀರಿಲ್ಲ ಸರ್. ಅಂದರೆ ಈಗ ನೀರು ನೋಡೋರು ಪರ್ಫೆಕ್ಟ್ ಹೇಳಿಲ್ವಾ ಹೇಗೆ ಅದು? ನೀರು ಬೀಳ್ತೈತಿ ಅಂತಂದು ಹೇಳ್ತಾರೆ ಸರ್. ಇಷ್ಟಾಗ ಬೀಳ್ತೈತಿ, 80 ಅಡಿಗೆ ಬೀಳ್ತೈತಿ, ಅಷ್ಟಾಗೆಲ್ಲ ಬೀಳ್ತೈತಿ ಅಂತಂದು ಹೇಳ್ತಾರೆ ಸರ್. ಆ ಥರ ಎಲ್ಲದು ಕೇಳಿ ಇದನ್ನು ಮಾಡಿದ್ರು ಕೂಡ ನೀರು ಬೀಳಂಗಿಲ್ಲ ಸರ್. ಅಲ್ಲಿ ಸಾಲ ತರೋದು, ಬೋರ್ ಹಾಕ್ಸೋದು, ಬಡ್ಡಿಗೆ ದುಡಿಯೋದು ಆಗೈತೆ ಸರ್ ನಮ್ಮ ಜೀವನ. ಇಷ್ಟೆಲ್ಲ ಸಾಲ ಎಲ್ಲಿಂದ ತರ್ತೀರಿ? ಹೊರಗಡೆ ಖಾಸಗಿ ವ್ಯಕ್ತಿಗಳಿಂದ ತರ್ತಾರೆ? ಸಂಘ ಸ್ತ್ರೀ ಶಕ್ತಿ ಸಂಘಗಳು ಇದಾವೆ, ಎಲ್ಲಿ ಇದು ಮಾಡ್ತೀರಿ ನೀವೆಲ್ಲ ಸರ್? ಮೊನ್ನೆ ಮಹಿಳೆಯರ ಸಂಘ ಅಂತಂದು 50 ರೂಪಾಯಿ ಚೀಟಿ ಕಟ್ತಾರಲ್ಲ ಸರ್, ಅದ್ರಾಗ 10,000 ತಗೊಂಡು ಬಡ್ಡಿ ಕಟ್ಗೆಂತ ಹೋಗ್ತೀವಿ ಸರ್. ಈಗ ಈಗ ತರಕಾರಿ ಶುರು ಮಾಡಿದಿರಿ? ಈಗ ತರಕಾರಿ ಶುರು ಮಾಡಿದ್ವಲ್ಲ ಸರ್, ಈಗ ಗಂಡು ಮಕ್ಕಳಿಗೆ ಕೆಲಸ ಇಲ್ಲ, ಹೆಣ್ಣು ಮಕ್ಕಳಿಗೆ ಕೆಲಸ ಇಲ್ಲ, ತಾಯಿ ಮಗಳು ಅದ್ರಾಗ ಜೀವನ ಮಾಡ್ತೀವಿ ಸರ್. ಮತ್ತೆ ಈಗ ನಿಮ್ಮನೆಯವರು ಕೃಷಿಯಲ್ಲಿ ಮಾಡ್ತಾರೆ? ಎಲ್ಲದ ಅದ್ರಾಗ ಮಾಡ್ತಾರೆ, ಮಾಡ್ಕೊಂಡು ಹೋಗ್ತಾರೆ ಸರ್. ಅದ್ರಾಗ ಗಂಡ ಹೆಂಡತಿ ಮಕ್ಕಳು ಎಷ್ಟಿದ್ದಾರೆ? 3 ಅದಾರ ಸರ್. 3 ದೊಡ್ಡವರು ಇದಾರ ಸಣ್ಣವರಿದೆ? 2 ಗಂಡ್ಮಕ್ಳು ಸರ್, ಹೆಣ್ಮಗಳ ಇರೇಕಿ ಸರ್. ಹಾಂ ಹಾಂ. ಹೆಣ್ಮಗಳು ಓದಿದಾರ? ಓದ್ತಾ ಇದಾರ? 9ನೇ ಕ್ಲಾಸ್ ಓದಿಲ್ಲ ಸರ್. ಹ್ಞೂ. SLC ಬಿಡಿಸ್ಬಿಟ್ಟಿವಿ ಸರ್. ನಾವು ನೀವೇ ಬಿಡಿಸ್ಬಿಟ್ರಿ? ನಾವೇ ಬಿಡಿಸ್ಬಿಟ್ಟು. ಯಾಕೆ? ಯಾಕಂದ್ರೆ ಈಗ ಮನೆಯಾಗ ನಾವೀಗ ಕೂಲಿ ಕೆಲಸಕ್ಕೆ ಇದಕ್ಕೆಲ್ಲ ಹೋಗಕ್ಕೆ ಹಚ್ಚಿಬಿಟ್ಟಿವಿ ಸರ್. ಒತ್ತಡ ತಪ್ಪಿ ಬಂದ್ಬಿಟ್ಟು ಹೋಗಿ ಬಂದು ಒಬ್ಬರ ನಮಗೆ ಆರಾಮ್ ದಪ್ಪೆ ದಪ್ಪ ಅದ, ಹೋಗಿ ಬಂದು ಮಾಡೋದಾಗಲ್ಲ ಅಂತಂದು ಬಿಡಿಸ್ಕೊಂಬಿಟ್ಟಿವಿ ಸರ್. ಮನೇಲಿ ಬಿಡಿಸಿದ್ವಿ, ಬಿಡಿಸ್ಕೊಂಡಿವಿ ಸರ್. ಈಗ ಹುಡುಗಿ ಮನೆ ಕೆಲಸ ಮಾಡಿಕೊಂಡು ನಿಮ್ಮ ಜೊತೆಗೆ ನಮ್ಮ ಜೊತೆಗೆ ಕೆಲ್ಸಕ್ಕೆ ಬರ್ತಾರೆ ಸರ್. ಗಂಡು ಮಕ್ಕಳು? ಗಂಡು ಮಕ್ಕಳು 2 ಅದಾರ ಸರ್, ಒಬ್ಬನ ಹಾಸ್ಟೆಲಾಗದನ್ ಸರ್. ಹಾಸ್ಟೆಲಲ್ಲಿ ಹಾಕಿದ್ರಿ? ಹ್ಞೂ ಸರ್. 9ನೇ ಕ್ಲಾಸ್ ಓದ್ತಾನೆ ಸರ್. ಹ್ಞೂ. ಸಣ್ಣಕ್ಲಾಸ್ ಓದ್ತಾನೆ ಮಗ? 6ನೇ ಕ್ಲಾಸ್ ಓದ್ತಾನೆ. ಮತ್ತೆ ಇದು ತಾರತಮ್ಯ ಅಲ್ವಾ? ಗಂಡು ಮಕ್ಕಳಿಗೆ ಹಾಸ್ಟೆಲ್ಗೆ ಹಾಕಿ ಓದಿಸೋದು, ಹೆಣ್ಮಕ್ಳಿಗೆ ಶಾಲೆ ಬಿಡಿಸೋದು. ಹೆಣ್ಮಕ್ಳು ಅಂದ್ರೆ ಸರ್, ನಾನು ಎಲ್ಲೇನ ಹೋಗಿ ಬಂದ್ರು ಕೂಡ ನಮ್ಮ ಮನೆ ಕೆಲಸ ಎಲ್ಲ ಮಾಡಿಕೊಂಡು ನಮ್ಮವ್ ದನ್ಕಂ ಬಂದಾಳೆ ಅಂತಂದು ಕನಕ್ರು ಹುಡ್ತೈತೆ ಅಲ್ಲ ಸರ್. ಮಗಳು ಚೆನ್ನಾಗಿ ಓದ್ತಾ ಇದ್ಲ? ಮಗಳು ಬೇಸ್ ಓದ್ತದಲ್ಲ ಸರ್. ಓದಿಸ್ಬೇಕಾಗಿತ್ತಲ್ಲ, ಓದಿಸ್ಬೇಕಾಗಿತ್ತು ಸರ್. ನಾ ಮಗಳು ಏನಂದ್ಲೆ ನಮ್ಮವ್ಗೆ ಆರಾಮ್ ದಪ್ಪೆ ದಪ್ತೈತಿ, ನಾನು ಶಾಲೆಗೆ ಹೋಗಿ ಬಂದು ಇದನ್ನು ಮಾಡಿ ನಮ್ಮವ್ ಮಕ್ಕಂದ್ರೆ ನಮ್ಮನ್ನ ಯಾರು ನೋಡ್ತಾರ ಅಂತಂದು ಬಿಟ್ಬಿಟ್ಲು ಸಾಕೇಟಿ. ಈಗ ನಿಮ್ಮ 1 ಎಕರೆ ಒಳಗೆ ತರಕಾರಿ ಏನೇನು ಹಾಕಿದ್ರಿ? ಈಗ ಈಗ ಈಗ ಜವಳಿ, ತಮಾಟಿ ಆಯ್ತು, ಚವಳಿಕಾಯಿ, ತಮಾಟಿ, ತಮಾಟೆ ಹಣ್ಣು, ಒಂದಿಷ್ಟು ಮೆಣಸಿನ ಗಿಡ ಆಯ್ತು. ತಮಾಟಿ ಈಗ ಇಳುವರಿ ಬಂದಿದೆ, ಆದರೆ ಬೆಲೆ ಇಲ್ಲ. ಬೆಲೆ ಇಲ್ಲ ಸರ್. ಈಗ ಸಾಮಾನ್ಯವಾಗಿ 1 ಎಕರೆ ಒಳಗಡೆ ಟಮಾಟೆ ಹಣ್ಣು ಬೆಳಿಬೇಕನ್ನೋದಾದ್ರೆ ಈ ಭೂಮಿನೆಲ್ಲ ಯಾವ ರೀತಿ ನೀವು ಆರೈಕೆ ಮಾಡ್ಕೊಳ್ಬೇಕು, ಏನೇನು ಮಾಡ್ತೀರಿ ಸ್ಟಾರ್ಟಿಂಗ್ ಎಲ್ಲ? ಫಸ್ಟ್ ಸ್ಟಾರ್ಟಿಂಗ್ನಲ್ಲಿ ಸಡೆ ಕಟ್ಟಿ ಟಿಲ್ಲರ್ ಓಡಿಸ್ತೀವಿ ಸರ್. ಒಂದು ವಾರ 2 ವಾರ ಬಿಟ್ಟು ಟಿಲ್ಲರ್ ಓಡಿಸಿ ಬಿಸಿಲು ತಿನ್ನಕ್ಕ ಬಿಡ್ತಿರ್ತೀವಿ ಸರ್. ಮತ್ತೆ ಬಿಸಿಲು ತಿಂದಿನ ಸಾಲು ಹೊಡೆದು ಅಗೆ ಹಚ್ತಿರ್ತೀವಿ. ಅಗೆ ಹಚ್ತೀರಿ? ಈ ಅಗೆ ಎಲ್ಲ ನೀವೇ ಮಾಡ್ಕೊಂತೀರ? ಟೊಮಾಟೆ ಹಣ್ಣಿನ ಸಸಿ ಇಲ್ಲ ಸರ್, ಸಸಿ ತಂದು ಹಚ್ತೀವಿ ಸರ್. ನಾವು ನರ್ಸರಿಯಾಗ ಆಗಿ ಎಲ್ಲಿ ತರ್ತೀರಿ? ಕೆಂಚಟ್ನಳ್ಳಿಯಾಗಿ ತಗೊಂಬಂದು ಅಲ್ಲೇ ತರ್ತೀರಿ? ಹ್ಞೂ ಸರ್, ಅಲ್ಲೇ. ಅವುಗಳ ಆಯ್ಕೆ ಎಲ್ಲ ಹೇಗೆ ಮಾಡ್ಕೊತೀವಿ, ಇದು ಚೆನ್ನಾಗಿ ಬರ್ತದೆ ಇಳುವರಿ ಅನ್ನೋವಂಥದ್ದನ್ನು ಹೆಂಗೆ ನೀವು ಗುರುತಿಸ್ಕೊಳ್ತೀರಿ, ವಿಶ್ವಾಸ ಹೇಗೆ ತೊಗೊಳ್ತೀರಿ? ವಿಶ್ವಾಸ ಹೆಂಗೆ ತಗೊಂತೀವಿ ಅಂದ್ರೆ ಸರ್, ಇದು ಈ ಉಪ್ಪು ಹಾಕಿದ್ರೆ ಇದು ಬರ್ತೈತಿ, ಈಗ ಎರೆಹುಳ ಗೊಬ್ಬರ ಮಾಡ್ಕೊಂತೀವಿ ಸರ್. ನಾವು ನೀವೇ ಮಾಡ್ಕೊಂತೀರ? ನಾವು ಒಂದು ಸ್ವಲ್ಪ ಕುಶಲಕ್ಕಿ ಕಡೆಯಲ್ಲಿದ್ದ ಔಜ್ ಕಟ್ಟಿಸ್ಕೊಟ್ಟಾರ ಸರ್. ಹೌದಾ? ಅದ್ರಾಗ ಕಸ ಪಸ ಹಾಕಿ ಎಲ್ಲ ತ್ಯಾಜ್ಯ ಅದ್ರಲ್ಲಿ ಹಾಕ್ತೀರಿ? ಹ್ಞೂ ಸರ್. ಅದ್ರಾಗ ಹಾಕಿ ತಮಾಟಿಗೆ ಹಾಕಿವಿ ಸರ್, ಅಷ್ಟು ಚೆನ್ನಾಗಿ ಬಂದೈತಿ ರೇಟ್ ಅಲ್ಲ ಸರ್. ನೋಡ್ರಿ, ರಾಸಾಯನಿಕ ಇನ್ನು ಬಳಸಲ್ಲ ನೀವು ಔಷಧಿಗಳು? ಇಲ್ಲ ಸರ್, ಅಷ್ಟೊಂದು ಇದನ್ನ ಬಳಸಲ್ಲ. ಈ ಬಡ್ಡಿಗೆ ಒಂದ ಇದನ್ನ ಹಾಕಿವಿ ಸರ್, ಎರೆಹುಳ ಗೊಬ್ಬರ ಹಾಕಿವಿ. ಎರೆಹುಳ ಗೊಬ್ಬರ ಹಾಕಿವಿ, DAP ಉಪ್ಪು ಒಂದ್ ಚೀಲ ಹಾಕಿವಿ ಸರ್. ಹಾಕಿದ್ರಿ? ಅದನ್ನು ಸ್ವಲ್ಪ ಭಾಗದಲ್ಲಿ ಹಾಕಿ ಬಳಸಿದ್ರಿ? ಇದು ಎರೆಹುಳ ಗೊಬ್ಬರ, DAP ಉಪ್ಪು ಕಲಿಸಿ ಹಾಕಿದ್ರ ಆ ತರ ಹಾಕಿದೆ. ಓಹೋ, ಬ್ಯಾಲೆನ್ಸ್ ಆಗಿದೆ. ಟೊಮಾಟೊ ಚೆನ್ನಾಗಿ ಬಂದಿದೆ ಸಲ? ಹ್ಞೂ ಸರ್, ಟೊಮಾಟೊ ಚೆನ್ನಾಗಿ. ರೇಟ್ ಇಲ್ಲ? ರೇಟ್ ಇಲ್ಲ ಸರ್. ಈಗ ಒಂದು ಸಲ ಟೊಮಾಟೊ ನಿಮಗೆ ಬೆಳೆ ಕೊಡ್ಲಿಕ್ಕೆ ಶುರುವಾಯ್ತಂದ್ರೆ ಎಷ್ಟು ತಿಂಗಳವರೆಗೂ ಸಿಗುತ್ತೆ? 4 ತಿಂಗಳವರೆಗೆ ಸಿಗುತ್ತೆ. 4 ತಿಂಗಳು ಇಳುವರಿ ಬರ್ತಾನೆ ಇರ್ತದೆ? ಬರ್ತಾನೆ ಇರ್ತೈತೆ ಸರ್. ಹ್ಞೂ. ನಾವು ಹೆಂಗಂಗ ಒಂಥರ ಮಕ್ಕಳು ಜೋಪಾನ ಮಾಡಿದಂಗೆ ಸರ್. ಅದ್ರಾಗ ಕಳೆ ತೆಗೆಯೋದು, ನೀರು ಕಟ್ಟೋದು, ಒಂದು ಹಣ್ಣು ಕೆಟ್ಟರು ಕೂಡ ನಾನು ಕಡೆಗೆ ಹೋಗೋದು,

ಸರಿ, ಈಗ ಟೊಮೆಟೊ ನೀವು ಬೆಳೆ ಎಲ್ಲ ಮುಗಿದ ಮೇಲೆ ಪರಿವರ್ತನೆ ಮಾಡ್ತೀರಾ ಮತ್ತೆ ಅದೇ ಟೊಮೆಟೊಗೆ ಹೋಗ್ತೀರಾ? ಅದೇ ಟೊಮೆಟಿಗೆ ಹೋಗಲ್ಲ ಸರ್, ಮತ್ತೆ ಮಳೆ ಬೀಳೋ ಸ್ಟಾರ್ಟ್ ಆಗತ್ತಲ್ಲ ಸರ್, ಅವಾಗ ಮತ್ತೆ ಮೆಕ್ಕೆಜೋಳ ಆಗಲಿ ಅಲಸಂದೆ ಆಗಲಿ ಹಂಗೆ ಒಂದೊಂದು ವರ್ಷ ಒಂದೊಂದು ಬೆಳೆ ಮಾಡಿದ್ರು ಕೂಡ ಒಂದು 10,000 ನಮಗೆ ಕೈಗೆ ಸಿಕ್ಕಲ್ಲ ಸರ್, ಸಿಕ್ಕಿಲ್ಲ ಸಿಕ್ಕಲ್ಲ ಸರ್. ಖರ್ಚು ಖರ್ಚಿಗೆ ಆಗ್ತದ? ಖರ್ಚು ಖರ್ಚಿಗೆ ಮತ್ತೆ ನಾವು ಜಾಸ್ತಿ ಕೆಲ್ಸಕ್ಕೆ ಹೊರಗಡೆ ಹೋದ್ರೆ ನಮಗೆ ಕೂಲಿ ಕೊಡ್ತಿರ್ತಾರೆ ಸರ್, ಮತ್ತೆ ಅದ್ರಾಗ ಕೂಲಿ ಮಾಡಿದಂಗೆ ಆಕೈತೆ ಸರ್, ಮತ್ತೆ ಅದೇ ಕೂಲಿನೇ ನಮಗೆ ಉಳ್ದಂಗೆ ಸರ್. ನಿಮ್ಮ ಕೆಲಸ ಅಲ್ದೇ ಬೇರೆ ಕಡೆ ಕೂಲಿ ಹೋಗ್ತೀರಿ? ಮನೆ ಹೊರಗಡೆ ಕೆಲಸ ಮಾಡೋಕ್ಕೆ ಹೋಗ್ತೀವಿ ಸರ್, ಮತ್ತೆ ಮನೆ ಕೆಲಸ ಬಂದಾಗ ಆಳು ಇಡೋದಕ್ಕಿಂತ ನಾವೇ ಮಾಡ್ಕೊಂಡು ಹೋದ್ರೆ ಆತಲ್ಲ ಅಂತಂದು ಮಾಡ್ತಿರ್ತೀವಿ ಸರ್. ಸೊ ಅಂದರೆ ನೀವು, ನಿಮ್ಮ ಮನೆಯವರು, ನಿಮ್ಮ ಮಕ್ಕಳು ಎಲ್ಲ ಸೇರಿಕೊಂಡು ಕೆಲಸ ಮಾಡ್ತಾ ಇರೋದ್ರಿಂದ ಅಂದರೆ ಸ್ವಲ್ಪ ಖರ್ಚು ಕಡಿಮೆ ಮಾಡ್ಕೊಂಡಂಗೆ ಆಗ್ತದೆ, ಕಡಿಮೆ ಮಾಡಿದಂಗೆ ಹೆಚ್ಚು ಲಾಭ ಅಂತೂ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ ಸದ್ಯ ಆಗ್ತಾ ಇಲ್ಲ ಸರ್. ಅಂದರೆ ಕಾರಣ ನೀರಿನ ಸಮಸ್ಯೆ. ನೀರಿನ ಸಮಸ್ಯೆ, ನೀರಿದ್ರೆ ಏನು ಬೇಕಾದರೂ ಬೇರೆ ನೀರಿದ್ರೆ ಬೇರೆಯವ್ರ ಪಕ್ಕದ ಹೊಲ್ದಾಗ ಹೋಗಿ ನಾವು ಹಿಂಗೆ ಕೆಲ್ಸಕ್ಕೆ ಹೋದ್ವಿ ಅಂದ್ರೆ ನಮ್ಮ ಹೊಲ್ದಾಗ ಹಿಂಗೆ ನೀರು ಬಿದ್ದರೆ ನಾವು ಬೇರೆ ಕಡೆ ಕೆಲ್ಸಕ್ಕೆ ಬರ್ತಿದ್ದಿಲ್ಲಲ್ಲ. ನಾವು ನಮ್ಮ ಹೊಲ್ದಾಗ ಇಷ್ಟ ಸೊಪ್ಪು ಪಪ್ಪು ಹಾಕ್ಯಂದು ಹಿಂಗೆ ಜೀವನ ಮಾಡ್ತಿದ್ವಿ ಅಲ್ಲ, ನಾವು ಹಿಂಗೆ ಸಾಲದಾರದ ಆಗಿಬಿಟ್ವಿ ಅಲ್ಲ ಅನ್ನೋದು ಕೊರಗ ಸರ್. ಮೇಲಾಗಿ 1 ಎಕರೆಯಲ್ಲಿ ಹೆಚ್ಚು ಏನು ಬೆಳಕ್ಕೂ ಆಗೋದಿಲ್ಲ, ಏನು ಬೆಳೆಯೋಕೆ ಆಗಲ್ಲ ಸರ್. ನೀರು, ನೀರಿನ ಕೊರತೆಯಿಂದ, ನೀರಿನ ಕೊರತೆಯಲ್ಲಿದ್ದಲ್ಲೇ ಸರ್ ನಾವು. ನೀರಿದ್ರೇ ರೈತರು, ನೀರಿದ್ರೇ ರೈತ ಸರ್. ನೀರು ಎಷ್ಟು ಇದನ್ನು ಮಾಡ್ತೀವಿ ಅಲ್ಲ, 1 ಎಕರೆಗೆ 9 ಬೋರ್ ಹಾಕ್ಸಿದ್ರು ಕೂಡ ಸಾರ್ತಿಲ್ಲಲ್ಲ. ಇಷ್ಟೆಲ್ಲ ಕಡಿಮೆ ಆದಾಯ ಕಷ್ಟದಲ್ಲಿದ್ದರೂ 9 ಬೋರ್ಗಳನ್ನು ಹಾಕ್ಸೋ ಧೈರ್ಯ ಮಾಡಿದ್ರಲ್ಲ, ಅದು ಮೆಚ್ಚತಕ್ಕಂಥದ್ದು. ಸಾಲ ತಂದು ಹಾಕ್ಸಿ ಸರ್. ಈಗ 9 ಬೋರ್ ಹಾಕಿದ್ರು ನೀರು ಬಂದಿಲ್ಲ, ನೀರು ಮುಂದೆ ಏನು ಈಗ ನೀವು ಭೂಮಿಗೆ ಏನು ಯೋಚನೆ ಮಾಡ್ತೀರಿ, ಅಥವಾ ಮಳೆಗಾಲದಲ್ಲಾದರೂ ಸಹಿತ ಏನು ಬೆಳಿಬೋದು? ಈಗ ನಿಮ್ಮ ಭಾಗದಲ್ಲಿ ಮಳೆ ಕಡಿಮೆ ಅನ್ನೋದು ನಿಮಗೆ ಗೊತ್ತೇ ಇದೆ, ಅದಲ್ಲ ಮಳೆ ಸರಿಯಾಗಿ ಆಗೋದಿಲ್ಲ. ಈಗ ಮಳೆ ಸರಿಯಾಗಿ ಆಗೋದಿಲ್ಲ ಅಂದಮೇಲೆ ಇರೋ 1 ಎಕರೆ ಭೂಮಿ ಒಳಗಡೆಗೆ ಆಗುವ ಆ ಕಡಿಮೆ ಮಳೆಯೊಳಗೆ ಏನೇನು ಬೆಳೆ ಬೆಳಿಬೇಕು ಅಂತ ಆಯ್ಕೆ ಮಾಡ್ಕೊಳ್ತೀರಿ? ಚಜ್ಜಿ ಅಲಸಂದಿ ಬಿಟ್ಟು ಏನಾಗಲ್ಲ ಸರ್. ಅಲ್ಲ, ಚಜ್ಜಿ ಚೆನ್ನಾಗಿ ಬರ್ತದ ಮಳೆ ನೀರಿಗೆ? ಚೆನ್ನಾಗಿ ಬರ್ತೈತೆ ಸರ್. ಇದನ್ನ ಚಜ್ಜಿ ಬಿತ್ತಿದ್ರು ಕೂಡ 2 ಕ್ವಿಂಟಲ್ 3 ಕ್ವಿಂಟಲ್ ಹಾಕವು, ಇದಕ್ಕೇನು ಮಾಡ್ಬೇಕು ಅಂತಿರ್ತಾರೆ ಸರ್. 1 ಎಕರೆಗೆ ಅಷ್ಟೇ ಆಗ್ತದೆ, ಅಷ್ಟೇ ಬರ್ತಿರ್ತೈತಿ. ಬೇಸ್ ಬೆಳೆ ಬಂತಂದ್ರೆ 4-5 ಕ್ವಿಂಟಲ್ ಚಜ್ಜಿ ಹಾಕವು ಸರ್ 1 ಎಕರೆಗೆ. 1 ಎಕರೆಗೆ ಚೆನ್ನಾಗಿ ಬಂದರೆ, ಚೆನ್ನಾಗಿ ಬಂದ್ರೆ ಮಾತ್ರ 1 ಎಕರೆಗೆ 4-5 ಕ್ವಿಂಟಲ್ ಆಗ್ತದೆ. 4-5 ಕ್ವಿಂಟಲ್ ಚಜ್ಜಿ ಹಾಕವು ಸರ್. ಇದು 4-5 ಕ್ವಿಂಟಲ್ ಬಿತ್ತಿ ಬೆಳೆದು ಟಿಲ್ಲರ್ ಹೊಡಿಸಿ ಆಳಿಂದ ಒಳಿಂದ ಅದೆಲ್ಲ ಮಾಡೋದಕ್ಕಿಂತ ಚಜ್ಜಿ ಬಿತ್ತಬಾರ್ದು ಅಂತಿರ್ತಾರೆ ಸರ್. ಮತ್ತೆ ಅಲಸಂದಿ ಬಿತ್ತಿದ್ರೇನ ಕಾಯಿ ಬರ್ತಿರ್ತೈತಿ ಅಲಸಂದಿಗೆ, 1-2 ಕ್ವಿಂಟಲ್ 3 ಕ್ವಿಂಟಲ್ ಆದ್ರೂ ಕೂಡ ನಡೀತಿರ್ತೈತಿ. ಒಂದು ಅದು 5,000-4,000 ಇರ್ತೈತಿ ಸರ್ ರೇಟ್. ಬೆಲೆ ಜಾಸ್ತಿ ಇದೆ ಅಲಸಂದಿಗೆ, ಬೆಲೆ ಜಾಸ್ತಿ, ಸಜ್ಜಿಗಿಂತ ಬೆಲೆ ಇದಕ್ಕೆ ಜಾಸ್ತಿ ಇದೆ. ಹ್ಞೂ ಸರ್. ಅಲಸಂದಿ ಸೂಕ್ತ ನಿಮಗೆ ಈ ನಿಮ್ಮ ಕಡಿಮೆ ಮಳೆ ಪ್ರಮಾಣ, ಕಡಿಮೆ ನೀರಿನ ಪ್ರಮಾಣ ಇರೋದ್ರಿಂದ ಅಲಸಂದಿ ಸೂಕ್ತ. ಅಲಸಂದಿ ಎಷ್ಟು ಸಲ ಬೆಳೆದಿರಿ ಈಗ? ಅದ್ರಾಗ ಒಂದೇ ಸಲ ಸರ್ ನಾವು ಬೆಳೆದ್ರೆ. ಅದು ಎಷ್ಟು ವರ್ಷದಿಂದ? ಈಗ ಹೋದ ವರ್ಷ ಬೆಳೆದಿದ್ದೆ ಸರ್. ಬೆಳೆದಿದ್ರಿ, ಚೆನ್ನಾಗಿ ಬಂತ? ಹ್ಞೂ ಸರ್, ಪರವಾಗಿಲ್ಲ ಸರ್. ಎಷ್ಟು ಬಂತು ಇಳುವರಿ ನಿಮ್ಗೆ? ಇಳುವರಿ ನಮ್ಮ ಖರ್ಚೆಲ್ಲ ತೆಗೆದು 12,000 ಉಳಿದತ್ತು ಸರ್. ಉಳಿದಿತ್ತು, ಉಳಿದತ್ತು ಸರ್. ನಿಮ್ಮ ಖರ್ಚು ಅಂದರೆ ಸಾಮಾನ್ಯವಾಗಿ ನೀವು ಬರೀ ಗೊಬ್ಬರಕ್ಕೆ ಅದಕ್ಕಾಗ ಖರ್ಚಲ್ಲ, ಕೂಲಿ ಖರ್ಚೆಲ್ಲ ಇಡೀತೀರಾ ನಿಮ್ದೆಲ್ಲ? ಹ್ಞೂ ಸರ್, ಕೂಲಿ ಖರ್ಚು ಅದೆಲ್ಲ ತೆಗೆದು ಸರ್. ನಿಮ್ದೆ ಲೆಕ್ಕ ಹಾಕೊಳ್ತೀರಾ? ನಮ್ಮದು ಲೆಕ್ಕ ಹಾಕ್ಯಂದಲ್ಲ ಸರ್, ನಾವು ಹಾಳಿ ಮಾಡೋಬದ್ಲು ನಾ ಮಾಡಿಬಿಡು ಅಂತಂದು ಇದನ್ನು ಮಾಡಿ. ಈಗ ನೀವು ಹೊರಗಡೆ ಬೇರೆ ಕಡೆ ಕೂಲಿ ಹೋದ್ರೆ ಸಹಿತ ನಿಮ್ದು ಕೂಲಿ ಲೆಕ್ಕ ಆಗುತ್ತಾನೆ? ಅಥವಾ ನಿಮ್ಮ ಹೊಲಕ್ಕೆ ಬೇರೆ ಲೇಬರ್ಸ್ನ ಇಲ್ಲಿಗೆ ತಂದಾಗೆ ಅವರಿಗೆ ಕೂಲಿ ಕೊಡ್ತಿರ್ತಾನೆ? ನೀವು ನಿಮ್ಮ ಹೊಲದಲ್ಲಿ ಕೆಲಸ ಮಾಡುವಾಗ ಅದು ಕೂಲಿ ಅಂತ ಯಾಕೆ ಪರಿಗಣಿಸಲ್ಲ ನೀವು? ನಮ್ಮ ಮನೇದಲ್ಲ ಅನ್ನಲ್ಲಿಗೆ ಹಾಕತ್ ಸರ್. ಅದನ್ನೇ ಹೇಳಿದೆ, ಈಗ ಅದಂತೂ ಕೂಲಿ ಅಂತ ಪರಿಗಣಿಸಿದಾಗೆ ನಿಜವಾದ ಲಾಭ ಏನು ಅಂತ ಗೊತ್ತಾಗ್ತದೆ. ಅಂದರೆ ಇನ್ನೂ ಕಮ್ಮಿ ಲಾಭದಲ್ಲಿ ಇದ್ದೀರಿ ಅನ್ನೋವಂಥದ್ದು ಆಗುತ್ತೆ ಅದು. ಅಥವಾ ಅದು ನಿಮ್ಗೆ ಬೇರೆ ಏನಾದರೂ ಮಾಡಲಿಕ್ಕೆ ನೀವು ಯೋಚನೆ ಮಾಡ್ಬೋದು. ಬೇರೆ ಏನು ಮಾಡ್ತೀವಿ ಸರ್, ಏನನ್ನ ಮಾಡಲಿ ಅದೇ ಪ್ರಾಬ್ಲಮ್ ಆಗಿರ್ತಾ ಸರ್. ಹೊಲ ಬಿತ್ತಬಾರ್ದು ಬಿಡು, ಬೀಳು ಬಿಟ್ಬಿಟ್ರೆ ಆತ ಅಂತಿರ್ತಾರೆ ಸರ್. ಯೋಚನೆ ಮಾಡಿದ್ರೆ ಹಂಗೆ ಮನೆಗೆ ಯಜಮಾನ್ರು ಅಂತಿರ್ತಾರೆ ಸರ್, ಹೊಲ ಬಿತ್ತಬಾರ್ದು ಹಂಗೆ ಬೀಳು ಇರ್ಬೇಕು. ನಾವು ಹಿಂಗೆ 100-200 ಕೂಲಿ ಮಾಡ್ಕೊಂತ ನೆಮ್ಮದಿಯಾಗಿ ಇರ್ತೀವಿ, ಹೊಲ್ದಾಗ ಕೆಲಸ ಮಾಡಿದ್ರೆ ಜೀವಕ್ಕೆ ನೆಮ್ಮದಿ ಇರಲ್ಲ ಅಂತಿರ್ತಾರೆ ಸರ್. ಅಂದರೆ ನೀರಿಲ್ಲದಕ್ಕೆ ಇಷ್ಟೆಲ್ಲ ಶ್ರಮ ಹಾಕಿ, ಇಷ್ಟೆಲ್ಲ ದುಡ್ಡು ಹಾಕಿ, ಇಳುವರಿ ಕಮ್ಮಿ ಬರೋದ್ರಿಂದ ಬೇಡವಲ್ಲ ಬೇಡ ಅಂತ ಅಂತಿರ್ತಾರೆ ಸರ್. ಆದ್ರೂ ನೀವು ಬಿಟ್ಟಿಲ್ಲ? ನಾವು ಬಿಟ್ಟಿಲ್ಲ ಸರ್. ಏನಾದರೂ ಮಾಡಲೇಬೇಕಂತ? ನಾವು ಮಾಡಲೇಬೇಕು. ಮನೆಗೆ 1 ಎಕರೆ ಅಲ್ಲಿ 1/2 ಎಕರೆ ಇರಲಿ, ನಮಗೆ ಮಾಡಿಕೊಡ್ರಿ, ನೀವು ಹೊರಗಡೆ ಬೇಕಾದ್ರೆ ಕೆಲ್ಸಕ್ಕೆ ಹೋಗ್ರಿ, ನಾವು ಅದನ್ನು ಮಾಡ್ಕೊಂಡು ಹೋಕ್ಕಿವಿ ಅಂತಂದು ಹೇಳ್ತಾರೆ. ನಿಮ್ಮ ಮನೆಯವ್ರಿಗೆ ಹೇಳಿರಿ, ಹೇಳಿರಿ ಸರ್. ಈಗ ನಿಮ್ಮ ಮನೆಯವರು ಹೊಲದಲ್ಲೇ ಕೆಲಸ ಮಾಡ್ತಾರೆ, ಏನು ಬೇರೆ ಕಡೆ ಕೆಲಸ ಮಾಡ್ತಾರೆ? ಹೊಲದ ಕೆಲಸದಾಗ ಹೊಲದ ಕೆಲಸ ಮಾಡ್ತಿರ್ತಾರೆ ಸರ್. ಮತ್ತೆ ಹೊಲದ ಕೆಲಸ ಎಲ್ಲರೂ ಹೊಲದ ಕೆಲಸದಾಗ ಕುಂತ್ಕಂದ್ರೆ ಮತ್ತೆ ಆದಾಯ ಆಗಲ್ಲ, ಆಗಲ್ಲ ಅಲ್ಲ ಸರ್. ಬೇರೆ ಕಡೆಗೆ ಹೋಗ್ತಾರೆ ಸರ್, ಅವ್ರ ಕೆಲಸ ಮಾಡ್ತಾರೆ. ಹ್ಞೂ ಸರ್. ಈಗ ಅವರು ದುಡ್ದಿದ್ದು ಒಂದಿಷ್ಟು ಮನೆಗೆ ಖರ್ಚಿಗೆ, ಖರ್ಚಿಗೆ ಇದಾಗ ಸರ್. ನೀವು ದುಡ್ದಿದ್ದು ಒಂದು ಸ್ವಲ್ಪ ಹೊಟ್ಟೆ ಬಟ್ಟೆಗೆ ಆಗ್ತದೆ. ಹ್ಞೂ ಸರ್.